ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್, ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:22. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ರೈತ ಮಿತ್ರ. ವಿಷಯ ಆಕಾಶವಾಣಿ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ ಆಕಾಶವಾಣಿನ. ವಿಷಯ ಬೆಳೆ ವಿಮೆ. ಹಲೋ, ನಮ್ದು ಸಮಸ್ಯೆ ಇದೆ. ಭಾಗವಹಿಸುವವರು ಕೃಷಿ ಅಪರ ನಿರ್ದೇಶಕರಾದ ಬಿ ಶಿವರಾಜು ಹಾಗೂ ಕೃಷಿ ಜಂಟಿ ನಿರ್ದೇಶಕರಾದ ಲಲಿತಾರೆಡ್ಡಿ. ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಈ ನೇರ ಫೋನ್ ಇನ್ ಕಾರ್ಯಕ್ರಮದ ಇಂದಿನ ವಿಷಯ ಬೆಳೆ ವಿಮೆ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಳ್ಳೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕೃಷಿ ಇಲಾಖೆಯ ಅಪರ ನಿರ್ದೇಶಕರಾದಂತಹ ಬಿ ಶಿವರಾಜ್ ಅವರು, ಹಾಗೆಯೇ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದಂತಹ ಲಲಿತಾ ರೆಡ್ಡಿ ಅವರು. ತಮ್ಮಿಬ್ಬರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ತಾವು ಈ ಬೆಳೆ ವಿಮೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಕರೆ ಮಾಡಬೇಕಾದಂತ ನಮ್ಮ ದೂರವಾಣಿ ಸಂಖ್ಯೆಗಳು 2237744777 2237744999 STD ಕೋಡ್ 080. ಈಗ ಶಿವರಾಜ್ ಅವರೇ, ಈ ನಮ್ಮ ರೈತರಿಗೆ ಬಹಳ ಮಹತ್ವವಾದಂತಹ ವಿಷಯ ಅಂದ್ರೆ ಬೆಳೆ ವಿಮೆ. ಯಾಕೆಂದ್ರೆ ವಿಶೇಷವಾಗಿ ಈ ಕುಷ್ಕಿಯಲ್ಲಿ ಬೇಸಾಯ ಮಾಡುವಂತವರು ಸಾಕಷ್ಟು ಮಳೆಯ ವ್ಯತ್ಯಯದಿಂದಾಗಿ ಬೆಳೆಯನ್ನ ಕಳ್ಕೊಳ್ಳುವಂತ ಒಂದು ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಇವತ್ತು ನಮ್ಮ ಸರ್ಕಾರ ಈ ಬೆಳೆ ವಿಮೆ ಯೋಜನೆಯನ್ನು ಕೂಡ ಇವತ್ತು ಪ್ರಾರಂಭ ಮಾಡಿದೆ. ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಈ ಬೆಳೆ ವಿಮೆ ಯಾವ ಒಂದು ಹೆಸರಿನಲ್ಲಿ ಅನುಷ್ಠಾನ ಆಗ್ತಾ ಇದೆ ಅಂತೀರಿ? ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಬೆಳೆ ವಿಮೆ ಯೋಜನೆಯನ್ನ ಕರ್ನಾಟಕ ರಾಜ್ಯ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅನ್ನೋ ಹೆಸರಿನಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಇದು ಪ್ರಮುಖವಾಗಿ 2016 ಇಸ್ವಿಯಿಂದ ನಾವು ಜಾರಿಗೆ ಬಂದಿರತಕ್ಕಂಥದ್ದು. ನೋಡಿ, ಇಲ್ಲಿ ಅಲ್ಲಿ ನಾವು ಒಂದು ಹೆಸರನ್ನು ನೋಡಿದಾಗ್ಲೇ ಕೇಳಬಹುದು, ರೈತ ಸುರಕ್ಷಾ ಅಂತ ಒಂದು ಪದ ಇದೆ. ಆ ರೈತ ಸುರಕ್ಷತೆ ನಾವು ಇಟ್ಕೊಂಡ್ರೆ ಅಲ್ಲಿ ರೈತರ ಸುರಕ್ಷತೆಯೇ ಈ ಒಂದು ಯೋಜನೆ ಒಂದು ಪ್ರಮುಖವಾದಂತಹ ಉದ್ದೇಶ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ, ನೀವೀಗಾಗ್ಲೇ ಹೇಳಿದ್ರಿ, ಈ ಒಂದು ಖುಷ್ಕಿ ಜಮೀನಿನಲ್ಲಿ ವಿಶೇಷವಾಗಿ ಹವಾಮಾನ ವೈಪರೀತ್ಯದಿಂದಾಗಿ ರೈತರು ಸಂಕಷ್ಟಕ್ಕೆ ಒಳಗಾಗ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದೀವಿ. ಅದು ಮಳೆ ಬರ್ದೇನೆ ಇರ್ಬೋದು, ಮಳೆ ಬರದೆ ಏನು ನಾವು ಬರ ಅಂತ ಹೇಳ್ತೀವಿ, ಅದರಿಂದಾಗಿ ರೈತರು ಸಂಕಷ್ಟಕ್ಕೆ ಈಡಾಗುವಂತದ್ದಿರ್ಬೋದು, ಅಥವಾ ಅತಿಯಾದ ಮಳೆಯಿಂದಾಗಿ ಅತಿವೃಷ್ಟಿ ಅಂತ ಹೇಳ್ತೀವಿ, ಈ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗುವಂತ ಸಂದರ್ಭದಲ್ಲಿ ಅದರಿಂದ ಆಗುವಂತ ನಷ್ಟ ಇರಬಹುದು. ಹಸಿ ಬರ, ಒಣಬರ, ಹಣಬರ ಹೇಳ್ತೀವಿ. ಅದೇ ರೀತಿ ಕೀಟ ರೋಗಗಳ ಬಾಧೆಯಿಂದಾಗಿ ವ್ಯಾಪಕವಾಗಿ ಕೀಟ ರೋಗ ಬಂದೇ ಬಂದು ಬಾಳೆ ಹಾನಿ ಆಗತಕ್ಕಂಥದ್ದಿರ್ಬೋದು. ಹೀಗೆ ಅನೇಕ ವೈಪರೀತ್ಯಗಳಿಂದಾಗಿ ನಮ್ಮ ರೈತರು ಸಂಕಷ್ಟಕ್ಕೆ ಒಳಗಾಗ್ತಾರೆ. ಈ ಸಂಕಷ್ಟದ ಒಳಗಾದಂತ ಸಂದರ್ಭದಲ್ಲಿ ಅವರಿಗೆ ಒಂದು ರಕ್ಷಣೆ ಬೇಕು. ಆ ರಕ್ಷಣೆ ಈ ಬೆಳೆ ನಷ್ಟ ಅನುಭವಿಸುವಂತ ಒಂದು ಸಂದರ್ಭ ಜಾಸ್ತಿ ಇರೋದ್ರಿಂದ ಈ ಬೆಳೆಯನ್ನ ರಕ್ಷಣೆ ಮಾಡ್ತಕ್ಕಂಥದ್ ಜೊತೆಗೆ ಆ ಬೆಳೆ ವಿಮೆ ಮೂಲಕ ಅವರಿಗೆ ಒಂದು ಆರ್ಥಿಕ ನೆರವನ್ನ ಕೊಡ್ತಕ್ಕಂಥದ್ದಕ್ಕೆ ಈ ಒಂದು ಯೋಜನೆ ಸಹಕಾರಿಯಾಗುತ್ತೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸಿ ನಂತರ ನಮ್ಮ ಸಂವಾದವನ್ನು ಮುಂದುವರಿಸೋಣ. ಸರಿ, ಹಲೋ. ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್. ನಾನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ. ಸರಿ, ಮಂಗಳೂರು ನೀರಜ ಅಂತ. ಹೇಳಿ ಮೇಡಮ್, ನೀರಜ್ ಅವರು ಹೇಳಿ. ಕೇಳಿ, ಅದು ಈ ಬೆಳೆ ವಿಮೆ ಮಾಡಿಸ್ಲಿಕ್ಕೆ ಭತ್ತದ ಆಗ್ತದೆ, ಭತ್ತ ಕೃಷಿಗೆ ಆಗ್ತದ, ಮತ್ತು ಎಷ್ಟು ಜಾಗದಲ್ಲಿ ಬೆಳೆ ಮಾಡಬೇಕು? ದಕ್ಷಿಣ ಕನ್ನಡದಲ್ಲಿ ಇದೆ ಅದು. ಹೌದು. ಈಗ ಭತ್ತದ ವಿಮೆಗೆ ಎಷ್ಟು ಹಣ ಕಟ್ಟಲಿಕ್ಕೆ ಉಂಟು? ಈಗ ನಮ್ಮ ರಾಜ್ಯದಲ್ಲಿ ಎಲ್ಲಾ ಬೆಳೆಗಳಿಗೆ ಅಂದ್ರೆ ನೀವು ವಿಶೇಷವಾಗಿ ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಈ ಒಂದು ಬೆಳೆ ವಿಮೆ ಯೋಜನೆಯನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ವಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಭತ್ತದ ಬೆಳೆ ವಿಮೆಯನ್ನು ಹೇಳಿದ್ರೆ ಈ ಭತ್ತದ ಬೆಳೆಗೆ ನಾವು ಈ ವಿಮೆಯನ್ನು ಕಟ್ಟಲಿಕ್ಕೆ ಅವಕಾಶ ಮಾಡಿದ್ವಿ. ಮುಖ್ಯವಾಗಿ ಒಂದು ಎಕರೆಗೆ ಅಥವಾ ಒಂದು ಹೆಕ್ಟೇರ್ ಅಂತ ಹೇಳ್ತೀವಿ, ಎರಡೂವರೆ ಎಕರೆ ಪ್ರದೇಶಕ್ಕೆ ಒಂದು ಹೆಕ್ಟೇರ್ ಅಂತ ಹೇಳ್ತೀವಿ. ಒಂದು ಹೆಕ್ಟೇರ್ ಬೆಳೆಗೆ ರೈತರು ನೀವು ಕಟ್ಟಬೇಕಾದ ಅಂತ ಹೇಳಿದ್ರೆ ಸುಮಾರು 11,100 ರೂಪಾಯಿ ಅಷ್ಟೇ ನೀವು ಬೆಳೆ ವಿಮೆ ಕಂತನ್ನ ಕಟ್ಟಿದ್ರೆ ಸಾಕಾಗುತ್ತೆ. ಅಂದ್ರೆ 2.5 ಎಕರೆ ಪ್ರದೇಶಕ್ಕೆ ಎಷ್ಟು ಗುಂಟೆ ಜಮೀನು ಇದ್ರು ಅಷ್ಟೇ ಗುಂಟೆ ಜಮೀನಿಗೆ ನೀವು ಬೆಳೆ ವಿಮೆ ಮಾಡ್ಲಿಕ್ಕೆ ಅವಕಾಶ ಇದೆ. ನೀವು ಇಷ್ಟೇ ಜಮೀನು ಇರಬೇಕಂತ ಏನಿಲ್ಲ, ಅವರು ನೀವೇನು ಸೆಂಟ್ಸ್ ಲೆಕ್ಕದಲ್ಲಿ ಹೇಳ್ತೀವಿ, ನಿಮ್ಮ ದಕ್ಷಿಣ ಕನ್ನಡದಲ್ಲೆಲ್ಲ ಸೆಂಟ್ಸ್ ಲೆಕ್ಕದಲ್ಲಿ ಹೇಳ್ತೀರಿ, ನಾವು ಅದನ್ನ ಗುಂಟೆಗೆ ನಾವು ಬದಲಾವಣೆ ಮಾಡ್ಕೊಳ್ತೀವಿ. ಒಂದು 2.5 ಸೆಂಟ್ಸ್ ಅಂದ್ರೆ ಒಂದು ಗುಂಟೆ ಅಂತ ನಾವು ಲೆಕ್ಕ ಮಾಡ್ತೀವಿ. ಹಾಗಾಗಿ ಆ ಸೆಂಟ್ಸ್ ಲೆಕ್ಕದಲ್ಲಿ ನೀವು ಕಟ್ಟಲಿಕ್ಕೆ ಅವಕಾಶ ಇದೆ. ಭತ್ತದ ಬೆಳೆಗೆ ನಿಮ್ಮ ಗ್ರಾಮ ಪಂಚಾಯತಿಯನ್ನ ನಾವು ಘೋಷಣೆ ಮಾಡಿರ್ತೀವಿ, ಒಂದು ವಿಮಾ ಘಟಕ ಅಂತ ಹೇಳಿದ್ರೆ ಆ ಗ್ರಾಮ ಪಂಚಾಯತಿಯನ್ನು ಘೋಷಣೆ ಮಾಡಿರ್ತೀವಿ. ಆ ಗ್ರಾಮ ಪಂಚಾಯತಿ ಒಂದು ನಿಮ್ಮ ಒಂದು ವ್ಯಾಪ್ತಿಯ ಒಂದು ಗ್ರಾಮ ಪಂಚಾಯತಿ ಹೆಸರಿನಲ್ಲಿ ಆ ಭತ್ತದ ಬೆಳೆಗೆ ನಾವು ನೋಟಿಫೈ ಮಾಡಿದ್ರೆ ಆ ಭತ್ತದ ಬೆಳೆಗೆ ನೀವು ವಿಮೆ ಕಟ್ಟಲಿಕ್ಕೆ ಅವಕಾಶ ಇದೆ. ಅಂದ್ರೆ 10 ಸೆಂಟ್ಸ್ ಇದ್ರೂ ಬೆಳೆ ವಿಮೆ ಕಟ್ಟಲಿಕ್ಕೆ ಅವಕಾಶ ಇದೆ. ಅಂದ್ರೆ ದಕ್ಷಿಣ ಕನ್ನಡ ಅಂದ್ರೆ ಈ ಭತ್ತ ಮುಖ್ಯವಾದ ಬೆಳೆ. ಹೌದು, ಗ್ರಾಮ ಪಂಚಾಯತಿನಲ್ಲಿ ಮುಖ್ಯವಾದ ಬೆಳೆ ಭತ್ತನೇ ಇರುತ್ತೆ. ಅಲ್ಲಿ ವಿಶೇಷವಾಗಿ ಕೃಷಿ ಬೆಳೆ ಭತ್ತನೇ ಇರುತ್ತೆ. ಹಾಗಾಗಿ ಭತ್ತನ ನಾವು ಗ್ರಾಮ ಪಂಚಾಯತಿ ಹಂತಕ್ಕೆ ನಾವು ನೋಟಿಫೈ ಮಾಡಿದ್ದೇವೆ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ ತಮ್ಮ ಹೆಸರು? ಶಿವಲಿಂಗ ಹಿರೇಮಠದ ಮಾತಾಡಿದ್ರಿ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೂಡದಂದ್ರಿ. ಹೇಳ್ರಿ ಹಿರೇಮಠರೆ, ಹೇಗಿದ್ರಿ? ಆರಾಮಿದ್ದೀರಿ ಸರ್? ನೀವು ಆರಾಮಿದ್ದೀರಿ? ಆರಾಮಿದ್ದೀರಿ, ಹೇಳ್ರಿ ಸರ್. ನನ್ನ ಪ್ರಶ್ನೆ ಅಂದ್ರೆ, ಈಗ ಬೆಳೆ ವಿಮೆಯನ್ನ ವಾಣಿಜ್ಯ ಬೆಳೆ ಅಥವಾ ತರಕಾರಿ ಬೆಳೆ ಏರಿಯಾ ಅಂತೇಳಿ ಏನೇನು ಬೇರೆ ಬೇರೆ ನಿಗದಿ ಮಾಡ್ತೀರಾ ಅಥವಾ ಎಲ್ಲರಿಗೂ ಒಂದೇ ಇದನ್ನು ಕೊಡ್ತೀರಾ? ಇಲ್ಲ ಇಲ್ಲ, ಈಗ ಬೆಳೆ ವಿಮೆಯಲ್ಲಿ ನಾವು ಒಂದು ಈ ರೀತಿಯ ಒಂದು ವಿಂಗಡಣೆ ಮಾಡ್ತೀವಿ. ವಿಶೇಷವಾಗಿ ಈ ಆಹಾರ ಧಾನ್ಯ ಬೆಳೆಗಳನ್ನ ಮುಂಗಾರು ಹಂಗಾಮಿನಲ್ಲಿ ಮಾಡುವಾಗ ಅವ್ರಿಗೆ 2% ವಿಮಾ ಕಂತನ್ನ ನೀವು ಕಟ್ಟಬೇಕಾಗತ್ತೆ. ಈ ವಾಣಿಜ್ಯ ಬೆಳೆಗಳು ಏನು, ನಾವು ತೋಟಗಾರಿಕೆ ಅಥವಾ ವಾಣಿಜ್ಯ ಬೆಳೆಗಳು ಅಂತ ಹೇಳ್ತೀವಿ, ಆ ಸಂದರ್ಭದಲ್ಲಿ ನೀವು ಆ ಬೆಳೆ ಉದಾಹರಣೆಗೆ ಟೊಮ್ಯಾಟೊ ಇರಬಹುದು ಅಥವಾ ತರಕಾರಿ ಬೆಳೆಗಳು ಆಲೂಗಡ್ಡೆ ಇರಬಹುದು, ಈ ತರದ ಬೆಳೆಗಳಿಗೆಲ್ಲ ನಾವು 5% ನಿಗದಿ ಮಾಡಿದೀವಿ ಬೆಳೆ ವಿಮೆ ಕಂತನ್ನ. ಆ ಒಂದು ಅದಕ್ಕನುಸಾರವಾಗಿ ನೀವು ಕಟ್ಟಬೇಕಾಗತ್ತೆ. ನೋಡಿ, ಮುಖ್ಯವಾಗಿ ನಾನು ನಿಮ್ಗೆ ಗಮನಕ್ಕೆ ತರೋದು ಏನ ಹೇಳಿದ್ರೆ, ಕಬ್ಬಿನ ಬೆಳೆಗೆ ವಿಮಾ ಯೋಜನೆ ಇನ್ನ ನಮ್ಮ ರಾಜ್ಯದಲ್ಲಿ ಇಲ್ಲ. ಕಬ್ಬಿನ ಹೊರತುಪಡಿಸಿ ಎಲ್ಲ ಬೆಳೆಗಳು ಇಲ್ಲ ವಾಣಿಜ್ಯ. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ರಾಜ್ಯ ಮಟ್ಟದಲ್ಲಿ ಬೇರೆ ಹಿಂದೆ ಎಲ್ಲ ಚರ್ಚೆ ಆಗಿದೆ. ವಿಶೇಷವಾಗಿ ಕಬ್ಬಿನ ಬೆಳೆ ನಷ್ಟ ಆಗುವಂತದ್ದು ತುಂಬಾ ಕಡಿಮೆ. ನಮ್ಮ ರೈತರು ಕೂಡ ಅದಕ್ಕೆ ಸಾಕಷ್ಟು ಅಬ್ಜೆಕ್ಷನ್ ಮಾಡಿದ್ರು, ಯಾಕೆ ನೀವು ನಮ್ಮ ಬೆಳೆ ವಿಮೆ ಕಟ್ಬಿಟ್ಟು ಕಂಪ್ನಿಗೆ ಮಾಡ್ತೀರಿ, ಕಂಪ್ನಿಗೆ ಅದಕ್ಕೆ ಅನುಕೂಲ ಆಗುತ್ತೆ, ವಿನಃ ರೈತರಿಗೆ ಅದರಿಂದ ಯಾವುದೇ ರೀತಿ ಉಪಯೋಗ ಆಗಲ್ಲ, ಇಳುವರಿ ಯಾವಾಗ್ಲೂ ಬಂದೇ ಬರುತ್ತೆ ಅಂತ ಮಂಡ್ಯ ಮೈಸೂರು ಈ ಕಡೆಯಿಂದ ಅನೇಕ ರೈತರು ಕೂಡ ಅದಕ್ಕೆ ನಮ್ಗೆ ಕಂಪ್ಲೇಂಟ್ ಮಾಡಿದ್ರು. ಈ ರೀತಿ ನೀವು ವಿಶೇಷವಾಗಿ ಏನು ಸಾಲ ಪಡಿತಕ್ಕಂತ ರೈತರಿಗೆ ಕಡ್ಡಾಯ ಮಾಡಿದ್ವಿ. ಆವಾಗ ಈಗ ಬೆಳೆ ನಾವು ವಿಮೆ ಕಟ್ತೀವಿ ಬರೀ ನಮ್ಮ ಕಂಪ್ನಿಗಳಿಗೆ ಲಾಭ ಆಗುತ್ತೆ, ರೈತರಿಂದ ಅದರಿಂದ ಏನು ಲಾಭ ಆಗಲ್ಲ. ಯಾಕೆಂದ್ರೆ ಸಾಮಾನ್ಯವಾಗಿ ನೀರಾವರಿ ಪ್ರದೇಶದಲ್ಲಿ ಕಬ್ಬನ್ನು ಬೆಳೀತಾರೆ, ನಷ್ಟ ಬೆಳೆ ನಷ್ಟ ಕಡಿಮೆ. ಹಾಗಾಗಿ ನೀವು ಅದರಿಂದ ನಷ್ಟ ರೈತರಿಗೆ ಏನು ಅದರಿಂದ ಉಪಯೋಗ ಇಲ್ಲ ಅನ್ನೋದನ್ನ ನಾವು ಫೀಡ್ಬ್ಯಾಕ್ ತಗೊಂಡಾದ್ಮೇಲೆ ನಾವು ಕಬ್ಬಿಗೆ ಬೆಳೆ ವಿಮೆಯನ್ನ ಈಗ ಮಾಡ್ತಾ ಇಲ್ಲ, ನಿರ್ಸ್ಪಡಿಸಿದ್ದಾರೆ ಇಲ್ಲ. ಹೌದು, ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ ಸರ್. ನಮಸ್ತೆ, ನಮಸ್ಕಾರ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಸೋಟ್ಲೆ ಗ್ರಾಮದ ಸಮಾವೇಶ ಮತ್ತು ನಮಸ್ಕಾರಗಳು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೀವು ಪ್ರತಿ ಸಾರಿ ನಾನು ಬಂದಾಗೆಲ್ಲ ನಿಮ್ ಪ್ರಶ್ನೆ ಬಂದಿರುತ್ತಲ್ಲ, ನೀವೇ ಕಾಯ್ತಿರಲ್ಲ, ಹೇಗೆ ಸಮಾಚಾರ? ನಾನು ಲಾಸ್ಟ್ ಟೈಮ್ ಬಂದಿದ್ದೀನಿ, ನಿಮ್ ಪ್ರಶ್ನೆ ಇದ್ದೇ ಇರುತ್ತೆ, ನೀವು ಬಹಳ ಆಕಾಶವಾಣಿ ಕೇಳಿದ್ರೆ ಗೊತ್ತಾಯ್ತೀವ. ನಮ್ಮ ದೇಶದಲ್ಲಿ ಪ್ರಥಮವಾಗಿ ಬೆಳೆ ವಿಮೆ ತಂದಂತ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೊತೆಗೆ ತುಂಬಾ ತುಂಬಾ ಅಭಿನಂದನೆ. ಹಾಗೂ ನಮ್ಮ ರಾಜ್ಯದ ಸನ್ಮಾನ್ಯ ಕೃಷಿ ಸಚಿವರಾದ ಶ್ರೀ ಬಿ ಸಿ ಪಾಟೀಲ್ ಸಾಹೇಬ್ರು ಪ್ರಧಾನಮಂತ್ರಿ ಫಸಲ್ ವಿಮೆ ಮಾಡಿಸೋದ್ರಲ್ಲಿ ಮುಂಚೂಣಿಯಲ್ಲಿದ್ದಾರೆ, ಅವರಿಗೂ ನಾನು ತುಂಬ ಹೃದಯ ಅಭಿನಂದನೆ ಸಲ್ಲಿಸ್ತೀನಿ. ದುರ್ಗಡೆ ಪ್ರಶ್ನೆ ಬನ್ನಿ, ಪ್ರಶ್ನೆ ಕೇಳಿ. ನಂದು ಏನ್ ಪ್ರಶ್ನೆ ಸರ್? ಸರ್, ನಾನು ನಾಟಿ ಮಾಡಿದ್ರೆ ವಿಮೆ ಮಾಡಿಸ್ಬೇಕು ಇಲ್ಲ ನಾಟಿ ಮಾಡಕ್ ಮುಂಚೆ ಮಾಡಿಸ್ಬೇಕು ಅಂತ ಒಂದ್ ಪ್ರಶ್ನೆ. ಇನ್ನೊಂದ್ ಪ್ರಶ್ನೆ, ಸರ್, ನಾನು ಬ್ಯಾಂಕ್ ಸಾಲ ತಗೊಂಡಾಗ ಬ್ಯಾಂಕ್ನವರು ವಿಳೆ ಕಟ್ಕೊತಾರ, ನಾ ಸಾಲ ತಗೊಳ್ಳಲ್ಲ, ಆಗ ಯಾವ ರೀತಿ ಕಟ್ಟಬೇಕು ಅಂತ ಸ್ವಲ್ಪ ವಿವರ ಕೊಡಿ ಗುರುಗಳ. ಆಯ್ತು, ಈಗ ವಿಶೇಷವಾಗಿ ಎರಡು ಇದೆ, ಬೆಳೆ ವಿಮೆ ಮಾಡುವಾಗ ಸಾಲ ಪಡೆಯೋ ರೈತರು ಮತ್ತೆ ಸಾಲ ಪಡೆಯದ ರೈತರು ಅಂತ ಎರಡು ಕ್ಯಾಟಗರಿ ಮಾಡ್ತೀವಿ. ಮೊದಲೆಲ್ಲ ಏನ್ ಮಾಡಿದ್ವಿ, ಸಾಲ ಪಡೆದಂತ ರೈತರಿಗೆ ಅದು ಆಪ್ಷನಲ್ ಇತ್ತು, ಐಚ್ಛಿಕವಾಗಿತ್ತು. ಆದ್ರೆ ಸಾಲ ಪಡೆಯತಕ್ಕಂತ ರೈತರಿಗೆ ಕಡ್ಡಾಯವಾಗಿ ಬೆಳೆ ವಿಮೆ ಇರ್ತಾ ಇತ್ತು. ಅವರು ಸಾಲದ ಕಂತಿನಲ್ಲೇ ವಿಮೆಯನ್ನು ಕಟ್ಟಿಕೊಂಡು ಮುರಿದು ಬಿಟ್ಟು ರೈತರ ಕಾಕುಟ ಅದಕ್ಕೆ ಡೆಬಿಟ್ ಮಾಡಿಬಿಟ್ಟು ಅದನ್ನ ವಿಮೆ ಕಟ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಹೊಸದಾಗಿ ಮಾರ್ಪಡಿಸಿದಂತ ಒಂದು ಸಂದರ್ಭದಲ್ಲಿ ಈಗ ಇವನ್ ನಮ್ಮ ಏನು ಸಾಲ ಪಡೆಯುವ ರೈತರಿಗೂ ಕೂಡ ಅದು ಕಡ್ಡಾಯ ಏನಿಲ್ಲ. ಅವರು ನಾನು ಭಾಗವಹಿಸಲ್ಲ ಅಂತ ಬ್ಯಾಂಕಿಗೆ ಬರ್ಕೊಟ್ಬಿಟ್ರೆ ಕಡ್ಡಾಯವಾಗಿ ಅವರು ಅವರಿಂದ ಆಪ್ಷನ್ ಇರ್ಬೋದು, ಹೊರತುಪಡಿಸ್ತಾರೆ ಒಂದೇದಾಗಿ. ಎರಡನೇದಾಗಿ ಭತ್ತ ನಾವು ಕೇಳ್ತಾ ಇದ್ರೆ ಟೀನರ್ ತಿಪ್ಪದಿಲ್ಲ, ಸಾಮಾನ್ಯವಾಗಿ ಭತ್ತನೇ ಜಾಸ್ತಿ ಬೆಳೀತೀರ, ಭತ್ತಕ್ಕೆ ನೀವು ವಿಮೆ ಕಟ್ತೀರಾ. ವಿಶೇಷವಾಗಿ ಭತ್ತ ನಾಟಿ ಆದ್ಮೇಲೆ ಏನು ಒಂದು ತಿಂಗಳು ಒಳಗಡೆ ನೀವು ವಿಮೆ ಕಂತನ್ನ ಕಟ್ಟಬೇಕಾಗತ್ತೆ. ಸಂಬಂಧಪಟ್ಟ ಬ್ಯಾಂಕ್ನಲ್ಲಿ ಕಟ್ಟಬಹುದು ಅಥವಾ ಏನು ನಮ್ಮ ಸೇವಾ ಕೇಂದ್ರಗಳಿದ್ದಾವೆ, ಸಾಮಾನ್ಯ ಸೇವಾ ಕೇಂದ್ರಗಳಿದ್ದಾವೆ, ಅಲ್ಲಿ ನೀವು ವಿಮೆ ಕಟ್ಟಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಈಗ ಗ್ರಾಮ ಒನ್ ಅಂತೇಳಿ ಹೊಸದಾಗಿ ನಾವು ಈ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಕೂಡ ತಗೊಂಡೋಗಿದ್ದೀವಿ. ಗ್ರಾಮ ಪಂಚಾಯತ್ ಹೇಳ್ಕೊಳ್ಳಿ ಗ್ರಾಮ ಒನ್ ಅಂತ ಒಂದು ಹೊಸದಾಗಿ ಬಂದಿದೆ, ಅಲ್ಲೂ ಕೂಡ ನಾವು ಬೆಳೆ ವಿಮೆ ಪ್ರಸ್ತಾವನೆಯನ್ನ ಸ್ವೀಕರಿಸಲಿಕ್ಕೆ ಅವಕಾಶ ಮಾಡಿದ್ವಿ ಈ ವರ್ಷ. ಅವ್ರಿಗೆ ಈ ಒಂದು ಪ್ರಶ್ನೆಗೆ ಉತ್ತರ ದೊರೆತಿದೆ ಅಂತ ತಿಳ್ಕೊಬಹುದು. ಮತ್ತೊಂದು ದೂರವಾಣಿ ಕರೆಯಲ್ಲಿ ಸ್ವೀಕರಿಸೋಣ. ಹಲೋ, ಹೇಳಿ ಸರ್. ನಮಸ್ಕಾರ, ತಮ್ಮ ಹೆಸರು? ಸರ್ ನಮಸ್ತೆ, ಶಿವಪ್ಪ ಅಂತ. ಶಿವಪ್ಪನವ್ರು ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾವು ಅನೂರು ತಾಲೂಕು ಸರ್. ಪ್ರಶ್ನೆ ಕೇಳಿ ಶಿವಪ್ಪ ಅವ್ರೆ. ಸರ್ ಈಗ ನಾವು ಅರ್ಶನ ಹಾಕಿದೀವಿ, ಅದು ಬೆಳೆ ಯಾವ ರೀತಿ ಬೆಲೆ ಕಟ್ಟಬೇಕು ಸರ್? ನಾವು ಅರ್ಶನಕ್ಕೆ ಬೆಳೆ ವಿಮೆ ಯಾವ ಜಿಲ್ಲೆ ಬರುತ್ತೆ? ನಮ್ಮ ಚಾಮರಾಜನಗರ ಜಿಲ್ಲೆ ಬರುತ್ತೆ ಸರ್. ಈಗ ನೀವು ಅರ್ಶನ ಬೆಳೆ ವಿಮೆ ಮಾಡಿಸ್ಬೇಕ ಈಗ? ಹೌದು ಸರ್. ಈಗ ನೀವು ಅರ್ಶನ ಹಾಕಿದ್ದೀರಾ? ಅರ್ಶನ ಹಾಕಿದೀವಿ ಸರ್. ಈಗ ನಮ್ಮ ಮಾಹಿತಿ ಇರೋ ಪ್ರಕಾರ ಅರ್ಶನ ನಾವೇನು ನೋಟಿಫೈ ಮಾಡಿದ್ದು ಇಲ್ಲಿ, ನಾವು ಈಗ ಬೆಳೆ ವಿಮೆಗಿನ ನೋಟಿಫೈ ಮಾಡಿಲ್ಲ ಈ ವರ್ಷ. ನಮ್ಮ ಇದ್ರಲ್ಲಿ ಮಾಡಿದಾರೆ ಸರ್, 31ಕ್ಕೆ ಲಾಸ್ಟ್ ಡೇಟ್ ಅಂತ ನೋಡಿದ್ದೀನಿ. ಆಯ್ತು, ಅರ್ಶನ ನಿಮ್ಮ ಹನೂರು ತಾಲೂಕಿಗೆ ನೋಟಿಫೈ ಆಗಿದ್ಯಾ? ಹೌದು ಆಗಿದೆ ಸರ್. ಹಾಗಾದ್ರೆ ನೀವು ಸಂಬಂಧಪಟ್ಟ ಬ್ಯಾಂಕ್ ಅಲ್ಲಿ ಹೋಗಿ ನೀವು ಲೋನ್ ಇನ್ಶೂರೆನ್ಸ್. ನಮ್ದು ಸೊಸೈಟಿ ಲೋನ್ ಇದೆ ಸರ್, ಸಿಸಿ ಬ್ಯಾಂಕ್ ಅಲ್ಲಿ. ಓಕೆ, ಅಲ್ಲೇ ಕಟ್ಕೊಳ್ತಾರ ಸರ್? ಅಲ್ಲೇ ಆದ್ರೆ ಅಲ್ಲೇ ಕಟ್ಬಹುದು, ಅಲ್ಲೇ ಕಟ್ಬಹುದು. ಸಹಕಾರ ಸಂಘದಲ್ಲಿ? ಹೌದು ಹೌದು ಹೌದು. ಮತ್ತೆ ಜೋಳ ಎಲ್ಲ ಇದ್ ಮಾಡಿದಾರೆ ಸರ್ ನಮ್ಮ ಏರಿಯಾಗೆ. ಜೋಳ ನಮ್ಮಲ್ಲಿ ತುಂಬಾ ಲೇಟ್ ಆಗಿ ಬಿತ್ತನೆ ಆಗುತ್ತೆ ಸರ್, ನಮ್ದು ಆಗಸ್ಟ್ ಕಳೆದು ಬಿತ್ತನೆ ಮಾಡ್ತಾರೆ ಜೋಳಗಳು, ಜೋಳ ರಾಗಿ ಎಲ್ಲ. ಅದು 15ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಮಾಡಿದ್ದಾರೆ. ಇಲ್ಲ, ಅದು ಯಾಕೆಂದ್ರೆ ನಾವು ವಿಶೇಷವಾಗಿ ಒಂದು ರಾಜ್ಯದ ಪರಿಸ್ಥಿತಿನ ನಾವು ಗಮನದಲ್ಲಿಟ್ಕೊಂಡಿರ್ತೀವಿ. ಯಾವ್ದೋ ಒಂದು ಹೋಬಳಿ ಅಥವಾ ಒಂದು ತಾಲೂಕನ್ನ ಬಿಟ್ಕೊಳ್ಳೋದಿಲ್ಲ ಈ ಒಂದು ಬಿತ್ತನೆ ಮತ್ತೆ ಏನು ಕಟಾವು ಮಾಡುವಂತ ಸಂದರ್ಭದಲ್ಲಿ. ಈಗ ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಜುಲೈ ತಿಂಗಳ ಅಂತ್ಯಕ್ಕೆ ನಮ್ಮ ಇಡೀ ರಾಜ್ಯದ ಸರಿಯಾಗಿ ಮಳೆ ಆದ್ರೆ 80% ಬಿತ್ತನೆ ಆಗ್ಬಿಡುತ್ತೆ ಇಡೀ ರಾಜ್ಯದಲ್ಲಿ. ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಈ ಒಂದು ಬೆಳೆ ವಿಮೆಗೆ ಏನು ಬೆಳೆಗಳನ್ನ ಡೇಟ್ಗಳಂತ ಹೇಳ್ತೀವಿ, ಅದನ್ನ ಲಾಸ್ಟ್ ಡೇಟ್ಗಳು ಅಂತ ಹೇಳಿ ಅದನ್ನ ನೋಟಿಫೈ ಮಾಡ್ತೀವಿ. ಈಗ ಹನೂರಿನಲ್ಲಿ ನಾನು ಚಾಮರಾಜನಗರದಲ್ಲಿ ಕೆಲಸ ಮಾಡಿದ್ದೀನಿ, ಮೊನ್ನೆ ದಿವಸ ಅಷ್ಟೇ 3 ದಿವಸದಿಂದ ನಿಮ್ ಹನೂರಿಗೂ ಬಂದಿದ್ದೆ, ನಾನು ಹನೂರಿಗೆ ಬಂದು ನೋಡ್ಕೊ ಬಂದಿದ್ದೀನಿ. ಈಗ ಇನ್ನ ಅಲ್ಲಿ ಭತ್ತದ ಬೆಳೆ ಕಟಾವ್ ಆಗ್ತಾ ಇದೆ ಅಂತ ನಾನು ಗಮನಿಸಿದ್ವಿ. ಅರ್ಶನ ಎಲ್ಲ ಬಿತ್ತನೆ ಮಾಡಿ 2 ಎಲೆ 3 ಎಲೆ ಬಂದಿರೋದನ್ನ ನಾನು ಗಮನಿಸಿದೆ ಮೊನ್ನೆ ದಿವಸ. 3 ದಿವಸದಿಂದ ಹನೂರಲ್ಲೇ ಇದ್ದೆ ನಾನು, ಹನೂರು ರೈತ ಸಂಪರ್ಕ ಕೇಂದ್ರದಲ್ಲಿ ಭೇಟಿ ಆಗಿದ್ದೆ. ಹೌದು, ನಾನು ಚಾಮರಾಜನಗರದಲ್ಲಿ 5 ವರ್ಷ ಕೆಲಸ ಮಾಡಿದ್ದೀನಿ. ಹನೂರು ಭಾಗದಲ್ಲಿ ವಿಶೇಷವಾಗಿ ರಾಮಾಪುರ ಲಕ್ನಹಳ್ಳಿ ಅಲ್ಲೆಲ್ಲ ತಡವಾಗಿ ಬಿತ್ತನೆ ಆಗುವಂತದ್ದು ಅದು ಹೌದು. ಬಟ್ ನಾವು ಆಗಸ್ಟ್ 15ನೇ ತಾರೀಕು ತನಕ ಅಂತಿಮ ಕಟ್ ಆಫ್ ಡೇಟ್ ಇದೆ, ಅದನ್ನ ನೋಡಿಕೊಂಡು ನಾವು ನೀವು ಅವಕಾಶ ಆದ್ರೆ ಕಟ್ಟಲಿಕ್ಕೆ ಅವಕಾಶ ಇದೆ. ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಬೇರೆ ದಿನಾಂಕಗಳು. ನಾವು 4 ಜನರಲ್ ಕಟ್ ಆಫ್ ಡೇಟ್ ಕೊಟ್ಟಿದ್ದೀವಿ. ಒಂದು ಜೂನ್ 30ನೇ ತಾರೀಕಿಗೆ ಒಳಗಡೆ ಬಿತ್ತನೆ ಆಗುವಂತದ್ದು, ಆಮೇಲೆ ಜುಲೈ 15, ಜುಲೈ 31, ಮತ್ತೆ ಆಗಸ್ಟ್ 15. ಈ 5-4 ಕಟ್ ಆಫ್ ಡೇಟ್ ಗಳನ್ನ ಇಡೀ ರಾಜ್ಯಕ್ಕೆ ಅನ್ವಯಿಸುವ ರೀತಿ ಕೊಟ್ಟಿದ್ದೇವೆ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಬಳ್ಳಾರಿ ಜಿಲ್ಲೆ ಕಂಪ್ಲೀಟ್ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್. ವಿಶ್ವನಾಥ್ ಅವರೇ, ಪ್ರಶ್ನೆ ಕೇಳಿ. ನಮ್ ಪ್ರಶ್ನೆ, ಒಂದು ಬಾಳೆ ಬೆಳೆಗೆ ವಿಮೆ ಇದೆ ಅಂತ ಒಂದು ಪ್ರಶ್ನೆ. ಆಮೇಲೆ ನಮ್ಮ ಈ ಬಳ್ಳಾರಿ ಜಿಲ್ಲೆಗೆ ಯಾವ್ಯಾವ ಬೆಳೆಗೆ ವಿಮೆ ಇದೆ ಸರ್ ಅಂತ ಒಂದು ಪ್ರಶ್ನೆ. ಬಾಳೆ ಬೆಳೆಗೆ ಇದೆಯಾ ಅಂತ ಇವ್ರು ಕೇಳ್ತಾರೆ, ತೋಟಗಾರಿಕಾ ಬೆಳೆಗಳಿಗೆ. ಈಗ ತೋಟಗಾರಿಕೆ ಬೆಳೆಗಳಿಗೂ ಕೂಡ ನೀವು ವಿಮೆ ಮಾಡಿಸ್ಲಿಕ್ಕೆ ಅವಕಾಶ ಇದೆ. ಮತ್ತೆ ಇಲ್ಲಿ ಕೃಷಿ ಬೆಳೆಗಳಂತ ಹೇಳುವಾಗ ಎಲ್ಲಾ ರೀತಿಯ ಏನು ಕುಷಿಕಿ ಬೆಳೆಗಳಿದ್ದಾವೆ ಅವುಗಳಿಗೂ ಅವಕಾಶ ಇದೆ. ಈಗ ನೆಲಗಡಲೆ ಇರ್ಬೋದು, ನಿಮ್ ಭಾಗದಲ್ಲಿ ಬಳ್ಳಾರಿಯಲ್ಲಿ ಉದಾಹರಣೆಗೆ, ಬಳ್ಳಾರಿನಲ್ಲಿ ನೀವು ಜಾಸ್ತಿ, ನಾನು ಬಳ್ಳಾರಿಯಲ್ಲಿ ಕೆಲಸ ಮಾಡಿದ್ದೀನಿ ಹಂಗಾಗಿ ನನಗೆ ಗೊತ್ತಿದೆ, ಅಲ್ಲಿ ಬಳ್ಳಾರಿನಲ್ಲಿ ಭತ್ತ ಕೃಷಿ ಮಾಡ್ತಾರೆ ಜಾಸ್ತಿ, ಸಿರುಗುಪ್ಪ ಆ ಕಡೆ ಎಲ್ಲ ವಿಪರೀತ ಭತ್ತ ಬೆಳೀತೀರಾ. ಅದ್ ಬಿಟ್ರೆ ನೀವು ವಿಶೇಷವಾಗಿ ಜಾಸ್ತಿ ಸ್ವಲ್ಪ ಮೆಣಸಿನಕಾಯಿನ ಜಾಸ್ತಿ ಬೆಳೀತೀರಾ, ಹೌದಲ್ಲ? ಇತ್ತೀಚೆಗೆ ಮೆಣಸಿನಕಾಯಿ ಜಾಸ್ತಿ ಬೆಳೀತೀರಾ. ಆಮೇಲೆ ಮುಸ್ಕಿನ್ ಜೋಳನು ಸ್ವಲ್ಪ ಹಾಕ್ತೀರಾ. ಈ ಕಡೆ ಬಂದ್ರೆ ನೀವು ಅಗ್ರಿಬಾಮ್ನಳ್ಳಿ ಆ ಕಡೆ ಎಲ್ಲ ಹೋದಾಗ ಸ್ವಲ್ಪ ಮುಸ್ಕಿನ್ ಜೋಳ ಜಾಸ್ತಿ ಹಾಕ್ತೀರಾ, ರಾಗಿ ಹಾಕ್ತೀರಾ ಆ ಕಡೆ ಬಂದಾಗ. ಕೂಡ್ಲಿಗೆ ಕೂಡ್ಲಿಗೆ ಬಂದ್ರೆ ಸ್ವಲ್ಪ ಮುಸ್ಕಿನ್ ಜೋಳ ಹಾಕ್ತೀರಾ. ಹಂಗಾಗಿ ಬಳ್ಳಾರಿ ಜಿಲ್ಲೆಯ ಚಿತ್ರಾನ್ನ ಕೂಡ ನೀವ್ ಹೇಳ್ತಾ ಇದ್ದಂಗೆ ನನ್ ಕಣ್ ಮುಂದೆ ಬಂತು, ಯಾಕಂದ್ರೆ ಬಳ್ಳಾರಿಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ಸೊ ಈ ಬೆಳೆಗಳಿಗೆಲ್ಲ ನೀವು ಕಲಿಸ ಎಲ್ಲಾ ರೀತಿಯ ಬೆಳೆಗಳಿಗೆ, ರಾಗಿ ಇರ್ಬೋದು, ಮುಸ್ಕಿನ್ ಜೋಳ ಇರ್ಬೋದು, ನೆಲಗಡಲೆ ಇರ್ಬೋದು, ಭತ್ತ ಇರ್ಬೋದು, ಮತ್ತೆ ಇವಕ್ಕೆಲ್ಲ ವಿಮೆ ಕಟ್ಟಲಿಕ್ಕೆ ಅವಕಾಶ ಇದೆ. ಅಂದ್ರೆ ಬಾಳೆ ಬೆಳೆಗಿಲ್ಲ, ಬಾಳೆ ತೋಟಗಾರಿಕೆ ಇಲಾಖೆನ ಸಂಪರ್ಕ ಮಾಡ್ಬೇಕು ನೀವು. ಬಾಳೆ ಬೆಳೆಗೆ ನಾವು ಇನ್ನ ನೋಟಿಫೈ ಮಾಡಿಲ್ಲ. ಹೌದೌದು. ವಿಶ್ವನಾಥ್ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಮತ್ತೊಂದು ದೂರವಾಣಿ ಕರೆಯಲ್ಲಿ ಸ್ವೀಕರಿಸೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ವಿಜಯಪುರ ಜಿಲ್ಲೆ ಬಸವನ ಬಾಗೇಡಿ ತಾಲೂಕ್ ತಕ್ಕಳಕಿ ಗ್ರಾಮದಿಂದ ರಮೇಶ್ ಶರಣಾರತ್ರಿ ಸರ್. ಹೇಳ್ರಿ ಶರಣ. ರಮೇಶ್ ಅವ್ರೆ. ರಮೇಶ್ ಶರಣಾರಿ ಸರ. ಹೌದು. ನಮ್ದು 5 ಎಕರೆ 4 ಗುಂಟೆ ಮಾಡ್ರಿ ಸರ. ಅದು ಮುಂಗಾರಿ ಹೊರತು ಏನೂ ಆಗಲ್ರಿ ಸರ್. ತೊಗರಿ ಹಾಕಿನೂ ಬೆಳೆ ವಿಮೆನು ಮಾಡ್ಸೇನ್ರಿ ಸರ್. ಆದ್ರೆ ತೊಗರಿನೇ ನಾಟಿಲ್ರಿ ಸರ್. ಅದು ಯಾವಾಗ? ಈಗ ಹೋದ ತಿಂಗಳನ ಹಾಕಿದ್ದೇವ್ರಿ ಸರ್, ಜೂನ್ ನಾಗೆ. ಯಾಕೆ ನಾಟಿ ಆಗಿಲ್ಲ? ನಾಟಿಲ್ಲ, ನಮ್ ಸೈಡ್ ಮಳೆನೇ ಆಗ್ಲಿಲ್ರಿ ಸರ್. ಒಟ್ಟ 1 ತಿಂಗಳು ಬಿತ್ತಿಂದ ಮಳೆನೇ ಆಗ್ಲಿಲ್ರಿ ಸರ್, ನಾಟ್ಲಿಲ್ರಿ ಸರ್. ಎಲ್ಲ ಬೀಜ ಹಕ್ಕಿ ಗುಬ್ಬಿ ತಿಂದ್ಬಿಟ್ಟು ಸರ್. ಈಗ ಏನಾಗಿದೆ ಅಂದ್ರೆ, ಒಂದು ಬೆಳೆ ವಿಮೆ ಅಂತ ಹೇಳುವಾಗ ನಾನು ಈಗ ನಾವು ವೈಯಕ್ತಿಕವಾಗಿ ಅಂತ ನಾವು ಇಲ್ಲಿ ಲೆಕ್ಕ ಇಡೋದಿಲ್ಲ. ಒಂದು ಗ್ರಾಮ ಪಂಚಾಯತಿ ಅಂತ ಒಂದು ಯೂನಿಟ್ ಅಂತ ಮಾಡಿದ್ದೇವೆ ಇಲ್ಲಿ ವಿಶೇಷವಾಗಿ. ಅಥವಾ ಒಂದು ಹೋಬಳಿ ಅಂತ ಒಂದು ಯೂನಿಟ್ ಮಾಡಿದೆ. ಒಂದು ಬೆಳೆ, ಯಾವುದೇ ಒಂದು ಬೆಳೆ ಕನಿಷ್ಠ 50 ಹೆಕ್ಟೇರ್ ಇದ್ರೆ ಅದನ್ನ ಆ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಮುಖ್ಯ ಬೆಳೆ ಅಂತೇಳಿ ನಾವು ಬೆಳೆ ವಿಮೆಗೆ ನೋಡಿಸ್ತೀವಿ. ಅದೇ ರೀತಿ ಒಬ್ಬ ರೈತರು ಒಂದು ಬೆಳೆ ವಿಮೆ ನಷ್ಟವನ್ನ ಲೆಕ್ಕಾಚಾರ ಮಾಡುವಾಗ ಕೂಡ ಕನಿಷ್ಠ 4 ಏನು ಬೆಳೆ ಕಟಾವು ಪ್ರಯೋಗಗಳನ್ನ ಮಾಡಿಕೊಂಡಾಗ ಪಂಚಾಯತ್ನಲ್ಲಿ ಆ ಬೆಳೆ ಕಟಾವು ನಷ್ಟ ಆಧಾರದ ಮೇಲೆ ಬೆಳೆ ಕಟಾವಿನಲ್ಲಿ ಪ್ರಯೋಗದಲ್ಲಿ ಏನು ಇಳುವರಿ ಬಂತು ಆ ಇಳುವರಿ ಆಧಾರದ ಮೇಲೆ ಲೆಕ್ಕಾಚಾರ ಮಾಡಿ ವಿಶೇಷ ಬೆಳೆ ವಿಮೆಯನ್ನ ಮಾಡ್ತಕ್ಕಂಥದ್ದು ನಾವು ಹಾಕೊಂಡಿರ್ತಕ್ಕ ಒಂದು ಏನು ಅದೇ ರೀತಿ ನಿಯಮದಲ್ಲಿ ನಾವು ಮಾಡ್ಬೇಕಾಗುತ್ತೆ. ಸ್ಥಳೀಯ ವೈಯಕ್ತಿಕವಾಗಿ ನೀವು ಬೆಳೆ ವಿಮೆ ಬೆಳೆ ನಷ್ಟ ಆಗಿದೆ ಅಂತ ಹೇಳುವಾಗ ನಾವು ವೈಯಕ್ತಿಕವಾಗಿ ವಿಶೇಷವಾಗಿ ಅಂತ ಸಂದರ್ಭದಲ್ಲಿ ಬೆಳೆ ವಿಮೆ ಲೆಕ್ಕಾಚಾರ ಮಾಡ್ಲಿಕ್ಕೆ ಆಸ್ಪದ ಇಲ್ಲ. ಅಲ್ಲ, ಸ್ಥಳೀಯ ಒಂದು ಮಟ್ಟದಲ್ಲಿ ಬೆಳೆ ಏನಾದ್ರೂ ಹಾಳಾದಾಗ ಏನ್ ಮಾಡಬಹುದು? ಸ್ಥಳೀಯವಾಗಿ ವಿಧಾರಣೆಗೆ ಹೇಳಿದಾಗ ಈಗ ಸ್ಥಳೀಯವಾಗಿ ಅದಕ್ಕೊಂದು ಅವಕಾಶಗಳಿದ್ದಾವೆ. ಬಿತ್ತನೆ ಒಂದು ಸಂದರ್ಭದಲ್ಲಿ, ಬಿತ್ತನೆ ಮಾಡುವಂತ ಸಂದರ್ಭದಲ್ಲಿ ಬಿತ್ತನೆ ಮಾಡಕ್ಕಾಗಲ್ಲ. ಆ ಪಂಚಾಯತಿ ಮಟ್ಟದಲ್ಲಿ ಸುಮಾರು 75% ಬಿತ್ತನೆ, ಮಳೆ ಬಂದಿಲ್ಲ, ಬಿತ್ತನೆ ಆಗಿಲ್ಲ ಅಂತ ಹೇಳಿದಾಗ ಅಂತ ಸಂದರ್ಭದಲ್ಲಿ ವಿಮೆ ಮಾಡಿಸ್ಲಿಕ್ಕೆ ಅವಕಾಶ ಇದೆ. ಆ ವಿಮೆ ಮಾಡಿಸಿದ ರೈತರಿಗೆ 25% ನಷ್ಟವನ್ನ ಭರಿಸ್ಬಿಟ್ಟು ಅಲ್ಲಿಗೆ ಮುಂದಿನಕ್ಕೆ ಯಾವುದೇ ರೀತಿಯ ವಿಮೆಗೆ ಅವಕಾಶ ಮಾಡದಂಗೆ ಅವಕಾಶ ಮಾಡ್ತಾರೆ. ಅಂದ್ರೆ ಈಗ ಸ್ಥಳೀಯವಾಗಿ ಅಂತ ಹೇಳುವಾಗ, ಉದಾಹರಣೆಗೆ ಭತ್ತ ಬೆಳೆಯ ಸಂದರ್ಭದಲ್ಲಿ ಸ್ಥಳೀಯವಾಗಿ ಭತ್ತ ಕಟಾವು ಮಾಡಿರ್ತಾರೆ, ಮಳೆ ಬಂದ್ಬಿಡುತ್ತೆ, ಅವಾಗ ವ್ಯಾಪಕವಾಗಿ ಮಳೆ ಬಂದು ಆ ಭತ್ತ ಬೆಳೆ ಎಲ್ಲ ಹಾನಾಗುತ್ತೆ. ಕಟ್ ಅಂಡ್ ಸ್ಪ್ರೆಡ್ ಕಂಡೀಷನ್ ಅಂತ ಹೇಳ್ತೀವಿ, ಕಟಾವು ಮಾಡಿರ್ತಾರೆ, ಹಾಕಿರ್ತಾರೆ. ಅಂತ ಸಂದರ್ಭದಲ್ಲಿ ಬೆಳೆ ನಷ್ಟ ಆದಾಗ ವೈಯಕ್ತಿಕವಾಗಿ ರೈತರನ್ನ ಅಂತ ರೈತರು ಕೂಡಲೇ ಮಾಡ್ಲಿ ಒಂದ್ 25% ತಕ್ಷಣ ಬೆಳೆ ನಷ್ಟ ಮಾಡಿಕೊಳ್ಳಿಕ್ಕೆ ಕಟ್ ಅಂಡ್ ಸ್ಪ್ರೆಡ್ ಕಂಡೀಷನ್ ಕೂಡ ಅವಕಾಶ ಮಾಡಿದ್ದಾರೆ. ಅದೇ ರೀತಿ ಏನು ಲೋಕಲೈಸ್ ಕ್ಯಾಲಾಮಿಟಿ ಅಂತ ಹೇಳ್ತೀವಿ, ಲೋಕಲೈಸ್ ಕ್ಯಾಲಾಮಿಟಿ ಅಲ್ಲಲ್ಲೇ ಯಾವ್ದೋ ಒಂದು ಏನು ಲೋಕಲೈಸ್ ಅಲ್ಲಲ್ಲೇ ಸ್ಥಳೀಯವಾಗಿ ಆಲಿಕಲ್ ಮಳೆ ಬಂದದ್ದು ಆ ತರಕ್ಕೆ ಸ್ಥಳೀಯವಾಗಿ ವ್ಯಾಪಕವಾಗಿರೋದಿಲ್ಲ, ಲೋಕಲೈಸ್ ಅಲ್ಲಲ್ಲೇ ಬಂದಿರುತ್ತೆ. ಅಂತ ಸಂದರ್ಭದಲ್ಲಿ ಕೂಡ ಬೆಳೆ ವಿಮೆ ಕಟ್ಟಿದಂತ ರೈತರಿಗೆ ವೈಯಕ್ತಿಕವಾಗಿ ಅವರು ಏನು ದೂರು ದಾಖಲು ಮಾಡ್ಬೇಕು ತಕ್ಷಣ, 72 ಗಂಟೆ ಒಳಗಡೆ ದೂರು ದಾಖಲು ಮಾಡಬೇಕು. ದೂರು ದಾಖಲು ಮಾಡಿದ ತಕ್ಷಣ ನಮ್ಮ ಜಾಯಿಂಟ್ ವಿಮೆ ಕಂಪನಿಯವರು ಇಲಾಖೆಯವರು ಹೋಗಿ ಅದನ್ನ ಸಮೀಕ್ಷೆ ಮಾಡಿ ನಷ್ಟ ಆಗಿರೋದು ಕಂಡ್ಬಂದ್ರೆ ಆ ನಷ್ಟ ಎಷ್ಟಾಗಿದೆ ನಾನು ಅಂದಾಜ್ ಮಾಡ್ಬಿಟ್ಟು ಅವ್ರಿಗೆ ಬೆಳೆ ವಿಮೆ ಒಂದು ಆನ್ ಅಕೌಂಟ್ ಅಂತ ಹೇಳ್ತೀವಿ, ಒಂದ್ 25% ತಕ್ಷಣ ಕೊಡ್ಲಿಕ್ಕೆ ಅವಕಾಶ ಮಾಡ್ತಾರೆ. ಮತ್ತೊಂದು ದೂರವಾಣಿ ಕರೆ ಇದೆ. ಹಲೋ, ನಮಸ್ಕಾರ, ತಮ್ಮ ಹೆಸರು? ಶಾಂತಪ್ಪ ಅಂತ ರೈತರ ಜಿಲ್ಲಾ ಮಾಣಿ ತಾಲೂಕು ಸರ್. ಶಾಂತಪ್ಪ ಪ್ರಶ್ನೆ ಕೇಳಿ. ಹತ್ತಿ ಬೆಳೆಗೆ ವಿಮೆ ಇದೆ ಇದೆ ಇದೆ ಇದೆ ಹೌದು ಹೌದು ಹತ್ತಿ ಬೆಳೆಗೆ ಇವರು ವಿಮೆ ಮಾಡ್ಸೋದಕ್ಕಿನ್ನು ಅವಕಾಶ ಇದೆಯಾ ಹೌದು ಮಾಡಿಸ್ಬೋದು ನಿಮ್ಮ ರೈತ ಸಂಪರ್ಕ ಕೇಂದ್ರ ಸಂಪರ್ಕ ಮಾಡಿ ಅಥವಾ ಸಮೀಪದ ಬ್ಯಾಂಕ್ಗಳನ್ನ ಸಂಪರ್ಕ ಮಾಡಿ ರೈತ ಸಂಪರ್ಕ ಅಥವಾ ಸಾಮಾನ್ಯ ಸೇವಾ ಕೇಂದ್ರ ಅಂತಂದು ಗ್ರಾಮ ಮಟ್ಟದಲ್ಲೇ ಮಾಡಿದ್ದಾರೆ ಈಗ ಅಲ್ಲೂ ಕೂಡ ಸಂಪರ್ಕಿಸಿ ನೀವು ಇದನ್ನ ಈ ನೋಂದಾಯಿಸ್ಕೊಳ್ಬಹುದು ನೋಂದಾಯಿಸ್ಕೋಬಹುದು ಬೆಳೆ ವಿಮೆ ಅಂತ ಹೇಳುವಾಗ ಎರಡು ವರ್ಷ ಕಟ್ಟಿದೀನಿ ಬಂದಿಲ್ಲ ನೋಡಿ ಒಂದು ನೀವು ತಿಳ್ಕೊಳ್ಬೇಕು ನಾವು ಕೂಡ ಇನ್ಶೂರೆನ್ಸ್ ಮಾಡ್ತೀವಿ ಯಾಕೆ ಇನ್ಶೂರೆನ್ಸ್ ಮಾಡ್ತೀವಿ ನಾವು ಬೆಳೆ ವಿಮೆ ನನಗೆ ಇನ್ಶೂರೆನ್ಸ್ ನನಗೇನು ನನಗೆ ಇನ್ಶೂರೆನ್ಸ್ ಬರ್ಲಿ ಅಂತ ಮಾಡ್ತಲ್ಲ ನನಗೆ ಒಂದು ರಕ್ಷಣೆ ಬೇಕು ಅದಕ್ಕೋಸ್ಕರ ಇನ್ಶೂರೆನ್ಸ್ ಮಾಡ್ತೀವಿ ಬೆಳೆ ಚೆನ್ನಾಗಿತ್ತು ಅವಾಗ ಬೆಳೆ ಚೆನ್ನಾಗಿದ್ರೆ ಸಾಮಾನ್ಯವಾಗಿ ವಿಮೆ ಬರೋದಿಲ್ಲ ಅವಾಗ ವಿಮೆ ಕಟ್ಟಿದ್ರೆ ಹಂಗಾಗಿ ಬೆಳೆ ವಿಮೆ ಕಟ್ಟಿದೀವಿ ಬರಬೇಕು ಅನ್ನೋದು ರೈತರ ಮನದಲ್ಲಿ ಇದೆ ಅದನ್ನ ದಯವಿಟ್ಟು ತೆಗಿಬೇಕು ಬೆಳೆ ಚೆನ್ನಾಗಾದ ವರ್ಷಗಳಲ್ಲಿ ಬೆಳೆ ಬರೋದಿಲ್ಲ ಮತ್ತೊಂದು ದೂರವಾಣಿ ಕರೆ ಇದೆ ಸ್ವೀಕರಿಸೋಣ ಹಲೋ ಹಲೋ ನಮಸ್ಕಾರ ತಮ್ಮ ಹೆಸರು ನಿಮ್ಮ ಹೆಸರು ನಿರ್ವಾಣಪ್ಪ ಸರ್ ನಿರ್ವಾಣಪ್ಪ ಹೇಳಿ ಪ್ರಶ್ನೆ ಕೇಳಿ ಸರ್ ನಾವು ಅಂಧ ವ್ಯಕ್ತಿ ಈಗ ನಾವು ಕೂಡ ಮಾಡಿಸ್ಬೋದ ಸರ್ ಬೆಳೆ ವಿಮೆ ಮಾಡಿಸೋದ್ರೆ ಯಾವ್ದೇ ಮಾಡಿಸೋದು ಅಂತ ಗೊತ್ತಿಲ್ಲ ಸರ್ ಈಗ ನೀವು ನೀವು ನಿಮ್ಮ ಯಾವ ಯಾವ ಗ್ರಾಮ ಪಂಚಾಯತಿಯಲ್ಲಿ ಬರ್ತೀರ ನೀವು ನಾವು ಒನ್ವಾಳಿ ಸರಿ ಸೈಡ್ ಬರ್ತೀವಿ ಸರಿ ಯಾವ್ದು ಮುಖ್ಯ ಬೆಳೆ ಯಾವ್ದು ಬೆಳಿತಾರೆ ನಿಮ್ ಭಾಗದಲ್ಲಿ ಚಿತ್ರದುರ್ಗ ನೆಲಗಡ್ಲೆನ ಯಾವ್ದು ಮುಖ್ಯ ಬೆಳೆ ಬೆಳಿತಾರೆ ನಿಮ್ ಭಾಗದಲ್ಲಿ ರಾಗಿ ಸರ್ ರಾಗಿ ಬೆಳೆ ವಿಮೆ ಮಾಡಿಸ್ಲಿಕ್ಕೆ ಅವಕಾಶ ಇದೆ ನಿಮ್ಮ ಸಂಬಂಧಪಟ್ಟ ಹತ್ತಿರದ ಬ್ಯಾಂಕಿಗೆ ಹೋಗ್ಬೇಕು ನೀವು ಒಂದು ಉತ್ತಾರ ತಗೊಳ್ಬೇಕು ಆರ್ ಟಿ ಸಿ ತಗೊಳ್ಬೇಕು ಆರ್ ಟಿ ಸಿ ನಿಮ್ದೊಂದು ಬ್ಯಾಂಕ್ ಉತ್ತಾರ ಮುಖ್ಯವಾಗಿ ಒಂದು ನಿಮ್ಮ ಆಧಾರ್ ಇರಬೇಕು ಆಧಾರ್ ಕಾರ್ಡ್ ಒಂದು ತಗೊಳ್ಬೇಕು ನಿಮ್ಮ ಆರ್ ಟಿ ಸಿ ಒಂದು ತಗೊಳ್ಬೇಕು ಎಷ್ಟು ಜಮೀನು ಇದೆ ಅಂತ ಹೇಳ್ಬಿಟ್ಟು ಅಷ್ಟಿದ್ರೆ ಸಾಕು ನಿಮ್ಮ ಸಂಬಂಧಪಟ್ಟ ಹತ್ತಿರದ ಯಾವ್ದು ಬ್ಯಾಂಕ್ ಅಲ್ಲಿ ನಿಮ್ಮ ಅಕೌಂಟ್ ಇದೆ ಆ ಬ್ಯಾಂಕಿಗೆ ಹೋಗಿ ನೀವು ವಿಮೆ ಮಾಡಿಸ್ಲಿಕ್ಕೆ ಅವಕಾಶ ಇದೆ ಈಗ ಮತ್ತೊಂದು ದೂರವಾಣಿ ಕರೆ ಇದೆ ಸ್ವೀಕರಿಸಿ ಹಲೋ ಸರ್ ನಮಸ್ತೆ ಸರ್ ನಾನು ಹಾಸನದಿಂದ ದೊರೆಯಪ್ಪ ಅಂತ ಹೇಳಿ ಸರ್ ಯಾವೂರವರು ಹಾಸನದಲ್ಲಿ ಬೇಲೂರು ತಾಲೂಕು ಹೆಮ್ಮುಣಸಕೆರೆ ಅಂತ ಸರ್ ಹೇಳಿ ನಾನು ಹಾಸನದಲ್ಲಿ ಕೆಲಸ ಮಾಡಿದ್ದೀನಿ ಹೇಳಿ ಥ್ಯಾಂಕ್ ಯು ಸರ್ ನಾವೀಗ ಬೆಳೆ ವಿಮೆ ಕಟ್ಟಿಬಿಡ್ತೀವಿ ಸರ್ ಈ ಕಡೆ ಬೆಳೀತಕ್ಕಂತ ಬೆಳೆಗೆ ಸರ್ ಆ ವಿಮೆ ಅದು ಎಷ್ಟು ದಿನಕ್ಕೆ ರೈತರಿಗೆ ಲಾಭ ಪಡ್ಕೊಳಕ್ಕೆ ಎಷ್ಟು ದಿನಕ್ಕೆ ಅದು ಅವಕಾಶ ಸಿಗುತ್ತೆ ಅಂತ ಸರ್ ನನ್ನ ಪ್ರಶ್ನೆ ಅಂದ್ರೆ ಈ ಪ್ರಕ್ರಿಯೆ ಎಷ್ಟು ದಿನದಲ್ಲಿ ಮುಗಿಯಬಹುದು ಅಂತ ಈಗ ಇದೊಂದು ಒಳ್ಳೆ ಪ್ರಶ್ನೆ ನೀವು ಕೇಳಿದಿರಾ ಒಂದು ಬೆಳೆ ಅಂತ ಹೇಳಿದ್ರೆ ಆ ಒಂದು ಹಂಗಾಮು ಮುಗಿಬೇಕು ಹೌದಲ್ವಾ ಆ ಒಂದು ಬೆಳೆ ಒಂದು ಬೆಳೆ ಹಂಗಾಮು ಉದಾಹರಣೆಗೆ ನೀವು ಮುಸ್ಕಿನ ಜೋಳ ಆ ಭಾಗದಲ್ಲಿ ನೀವ್ ಯಾವ್ದು ಬೆಳೆ ಕಟ್ತೀವಿ ವಿಮೆ ಕಟ್ತೀರಿ ಮುಸ್ಕಿನ ಜೋಳ ತಾನೆ ಜಾಸ್ತಿ ಜೋಳನೇ ಜಾಸ್ತಿ ಮುಸ್ಕಿನ ಜೋಳ ನೀವು ಬೆಳಿತೀರಾ ಹಂಗಾಗಿ ಮುಸ್ಕಿನ ಜೋಳಕ್ಕೆ ವಿಮೆ ಕಟ್ತೀರಾ ಮುಸ್ಕಿನ ಜೋಳ ಯಾವಾಗ ಹಾರ್ವೆಸ್ಟ್ ಬರುತ್ತೆ ಸಾಮಾನ್ಯವಾಗಿ ನವೆಂಬರ್ ಡಿಸೆಂಬರ್ ನವೆಂಬರ್ಗೆ ಹಾರ್ವೆಸ್ಟ್ ಆಗುತ್ತೆ ಹೌದಲ್ವಾ ನವೆಂಬರ್ಗೆ ನೀವು ಕಟಾವ್ ಮಾಡ್ತೀರಾ ಆ ಕಟಾವ್ ಮಾಡಿದಾದ್ಮೇಲೆ ನೀವೇನು ಬೆಳೆ ಅಲ್ಲಿ ಕೂಡ ಗ್ರಾಮ ಪಂಚಾಯತಿ ಮಾಡ್ತಲ್ಲಿ ನೀವು ಬೆಳೆ ಕಟಾವ್ ಪ್ರಯೋಗ ಮಾಡ್ತಾರೆ ಆ ಬೆಳೆ ಕಟಾವ್ ಪ್ರಯೋಗ ಮಾಡ್ಬಿಟ್ಟು ಆ ಬೆಳೆ ಎಷ್ಟು ಇಳುವರಿ ಬಂದಿದೆ ಲೆಕ್ಕಾಚಾರ ಮಾಡ್ತಾರೆ ಆ ಲೆಕ್ಕಾಚಾರ ಮಾಡಿ ಇಡೀ ರಾಜ್ಯದಲ್ಲೆಲ್ಲ ಕ್ರೋಢೀಕರಿಸ್ಲಿಕ್ಕೆ ನಿಮ್ಗೆ ಗೊತ್ತಿರಬೇಕು ಇಡೀ ರಾಜ್ಯದಲ್ಲಿ ನಾವು ಬೆಳೆ ಕಟಾವು ಪ್ರಯೋಗಗಳು ಎಷ್ಟು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಮುಂಗಾರು ಹಂಗಾಮದಲ್ಲಿ 80,000 ಬೆಳೆ ಕಟಾವು ಪ್ರಯೋಗ ಮಾಡಿ ಇಳುವರಿಯನ್ನ ನಾವು ಲೆಕ್ಕಾಚಾರ ಮಾಡ್ತೀವಿ ಎಲ್ಲ ಬೆಳೆಗಳಿಗೆ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಹಾಗಾಗಿ ಅವುಗಳೆಲ್ಲ ನಮ್ಗೆ ಕ್ರೋಢೀಕರಿಸಬೇಕಾದ್ರೆ ನಮ್ಗೆ ನಮ್ಮ ಸಮಯ ಇರೋದು ಫೆಬ್ರವರಿ ಮಾರ್ಚ್ ತನಕ ಆಗುತ್ತೆ ಅದಾದ್ಮೇಲೆ ಮುಂದಿನ ಮುಂಗಾರು ಹಂಗಾಮು ಅದ್ರೊಳಗಡೆ ನಾವು ಸೆಟಲ್ಮೆಂಟ್ ಮಾಡ್ತೀವಿ ಹಾಗೆ ಇರೋದು ಅಂದ್ರೆ ಸುಮಾರು ಒಂದು 10-12 ಸಾಮಾನ್ಯವಾಗಿ ಅಷ್ಟು ತಗೊಳ್ತೀವಿ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ ಮತ್ತೊಂದು ದೂರವಾಣಿ ಕರೆಯಲ್ಲಿ ಸ್ವೀಕರಿಸೋಣ ಹಲೋ ಸರ್ ನಮಸ್ಕಾರ ತಮ್ಮ ಹೆಸರು ನಮ್ಮ ಹೆಸರು ಕೇಶಪ್ಪ ಸರ್ ಎಲ್ಲಿಂದ ಮಾತಾಡ್ತಾ ಇದ್ದೀರಾ ನಾವು ಗದಗ ಡಿಸ್ಟಿಕ್ ಇಂದ ಸರ್ ಪ್ರಶ್ನೆ ಕೇಳಿ ಅಂದ್ರೆ ಸರ್ ನಾವು ಈಗ ವಿಮಾ ಕಟ್ಟಿದ್ರೆ ಎಕರೆಗೆ ಎಷ್ಟಂತ ಕಟ್ಟಬೇಕು ಸರ್ ಯಾವ ಬೆಳೆ ಹೇಳಿ ನಾವು ಮೆಕ್ಕೆಜೋಳ ಮೆಕ್ಕೆಜೋಳಗೆ ಎಕರೆ 1 ಹೆಕ್ಟೇರ್ಗೆ ಅಂದ್ರೆ 1,180 ರೂಪಾಯಿ 2.5 ಎಕರೆ ಕಟ್ಟಬೇಕಾಗುತ್ತೆ ನೀವು 1,180 ರೂಪಾಯಿ 2.5 ಎಕರೆಗೆ ಅದು ಹೋಲ್ಸೇಲ್ ಆಗಿ ಕಟ್ಟಿದೀವಿ ಸರ್ ಸರ್ ಕಟ್ಟಿದ್ರೆ ಆಯ್ತು ನಿಮ್ಮ ಯಾವ ಪಂಚಾಯತಿಗೆ ಬರುತ್ತೆ ನಮ್ಮ ಗ್ರಾಮ ಸಿಂಗಟರಾಯಗಿರಿ ಪಂಚಾಯತಿಗೆ ಬರುತ್ತೆ ಸರ್ ಏನಾಗಿದೆ ನೋಡಿ ನೀವು ಗ್ರಾಮ ವಿಮೆ ಕಟ್ಟಿದೀವಿ ಹಾಗಾಗ್ಲಿ ವಿಮೆ ಬಂದಿಲ್ಲ ಅನ್ನೋದು ನಿಮ್ಮ ಜನರಲ್ಲಿ ಕಂಪ್ಲೇಂಟ್ ನನಗೆ ವಿಶೇಷವಾಗಿ ನಿಮ್ಮ ಗದಗ ಜಿಲ್ಲೆ ರೈತರಿಗೆ ನಾನು ಒಂದು ಮಾತು ಸಂದೇಶ ಹೇಳ್ಬೇಕಂತಿದ್ದೀನಿ ಬಹುಶಃ ಇಡೀ ರಾಜ್ಯದಲ್ಲಿ ಹೆಚ್ಚು ಬೆನಿಫಿಟ್ ತಗೊಳ್ಳೋರೆ ಈ ಬೆಳೆ ವಿಮೆಯಲ್ಲಿ ಗದಗ ಜಿಲ್ಲೆಯವರು ಗದಗ್ ಜಿಲ್ಲೆ ಮತ್ತೆ ನಮ್ಮ ಏನು ಬೀದರ್ ಜಿಲ್ಲೆ, ಧಾರವಾಡ ಜಿಲ್ಲೆ, ಹಾವೇರಿ, ಇವ ನಾಲ್ಕೈದು ಜಿಲ್ಲೆಗಳಿದ್ದಾವಲ್ಲ, ನಮ್ಮ ರಾಜ್ಯದ ಬೆಳೆ ವಿಮೆಯಲ್ಲಿ 80% ನೀವೇ ತಗೊಳ್ತಾರೆ, ಬಾಕಿ 20% ಎಲ್ಲ ರಾಜ್ಯಗಳಿಗೆ ಸೇರಿ, ಎಲ್ಲ ಜಿಲ್ಲೆಗಳಿಗೆ ಸೇರಿ, ಬೇರೆ ಜಿಲ್ಲೆಗಳಿಗೆ. ಅಲ್ಲಿ ರೈತರಿಗೆ ಬಹಳ ಅರಿವಿದೆ. ಹೌದು, ತುಂಬಾನೇ ಅರಿವಿದೆ. ಹೆಚ್ಚು ನೋಂದಣಿ ಆಗೋದು ಬೆಳೆ ವಿಮೆಗೆ ಈ ನಾಲ್ಕೈದು ಜಿಲ್ಲೆಗಳಲ್ಲಿ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ಕಾರ ಸರ್. ನಮಗೆ ಸ್ವಾಗತ. ತಮ್ಮ ಹೆಸರು? ನಮಗೆ ಸ್ವಾಗತ ಸರ್. ನಾನು ನಿಮಗೆ ಸ್ವಾಗತ ಹೇಳಬೇಕು, ಹೇಳಿ. ನಾನು ಶ್ರೀರಂಗಪಟ್ಟಣ ತಾಲೂಕು ಪಾಲಹಳ್ಳಿಯಿಂದ ರೇಡಿಯೋ ರಮೇಶ್ ಮಾತಾಡ್ತಾ ಇದ್ದೀನಿ. ರಮೇಶ್ ಅವರು ಹೇಳಿ. ಭತ್ತದ ಬೆಳೆಗೆ ವಿಮೆ ನಾವು ಪ್ರಾಥಮಿಕ ಕೃಷಿ ಸಹಕಾರ ಸಂಘ ಸಾಕತ್ತೀವ್ರಿ. ಬೆಳೆ ಬಂದಾಗ ತೋಡನೋ ಹಾವು ಅಂತಾರೆ, ಏನು ಅನ್ನೋದು ಗೊತ್ತಿಲ್ಲ, ಎಲ್ಲ ಲಾಸ್ ಮಾಡ್ತದೆ ಭತ್ತದ ಬೆಳೆನ. ನೋಡಿ, ಆ ತರದಕ್ಕೆ ವಿಮೆ ಇಲ್ಲ, ಆ ತರದಕ್ಕೆ ವಿಮೆ ಇಲ್ಲ. ಬೆಳೆ ಏನ ನೀವು ಬೆಳೆದಾದ್ಮೇಲೆ ಆ ಬೆಳೆ ಪಟಾವು ಪ್ರಯೋಗ ಆಧಾರದ ಬೆಲೆನೆ ವಿಮೆ ಮಾಡಿಸುವಂತದ್ದು, ಆ ಬೆಳೆ ನಿಂತಿರೋ ಬೆಳೆಗೆ ವಿಮೆ ಮಾಡಿಸೋದು. ಈ ತೋಳ ಕಟ್ ಮಾಡುತ್ತೆ ಅಂತ ಹೇಳಿದ್ರೆ, ತೋಳ ಎಷ್ಟು ಪರ್ಸೆಂಟ್ ಕಟ್ ಮಾಡುತ್ತೆ, ಇಡೀ ಬೆಳೆನೆ ಕಟ್ ಮಾಡ್ತಾ ಕಟ್ ಮಾಡಲ್ಲ, ಅದ ತನಗೆ ಎಷ್ಟು ಬೇಕೋ ಅಷ್ಟೇ ಕಟ್ ಮಾಡ್ಕೊಳ್ಳೋದು. ಇಲ್ಲ ಸರ್, ಭತ್ತನ ಸುಮಾರು ಲಾಸ್ ಮಾಡ್ಬಿಟ್ಟಿತ್ತು ಎರಡ್ ಮೂರು ಸಾರಿ ನಮ್ಗೆ. ಹೌದೌದು, ಅದೇನೋ ನಿಮ್ಗೆ ಸ್ವಲ್ಪ ನೀವು ತೋಳನ ಸ್ವಲ್ಪ ನಿರ್ವಹಣೆ ಮಾಡ್ಲಿಕ್ಕೆ ಕಲ್ತ್ಕೋಬೇಕು. ಇಲ್ಲ, ಕಲ್ತಿದ್ದೀವಿ ಸರ್. ಏನ್ ಮಾಡ್ತೇವೆ ಪ್ರಕೃತಿ ವಿಕೋಪಕ್ಕೆ ಏನು ಮಾಡೋದು, ಅವು ಬದುಕ್ಬೇಕಲ್ಲ. ಈಗ ಅದ್ರ ಪಾಲ ಅದು ತಗೊಂಡು ಹೋಗ್ಬಿಡುತ್ತೆ. ಅಲ್ಲ, ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ತಗೊಂಡಲ್ಲಿ ಪ್ರಾಣಿ ಪಕ್ಷಿ ಇರತ್ತೆ ರೈತರಿಂದ. ನೋಡಿ, ನಾನು ಮಂಡ್ಯ ಜಿಲ್ಲೆಯನ್ನೇ, ನಿಮ್ ಕಷ್ಟ ಏನಂತ ನಮ್ಗೂ ಅರ್ಥ ಆಗತ್ತೆ. ನಮ್ ಜಮೀನಲ್ಲೂ ತೋಡ ಬಿಡ್ತವೆ, ಅವು ಬದುಕ್ಬೇಕಲ್ಲ. ಹೌದೌದು. ರಮೇಶ್ ಅವರಿಗೆ ಧನ್ಯವಾದ ತಿಳಿಸ್ತಾನೆ. ಮತ್ತೊಂದು ದೂರವಾಣಿ ಕರೆ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ತಮ್ಮ ಹೆಸರು? ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಸಾವಿರದ 340 ರೂಪಾಯಿ ಒಂದು ಹೆಕ್ಟೇರ್ ಗೆ ಕಟ್ಟಬೇಕಾಗತ್ತೆ ಹತ್ತಿ ಆದ್ರೆ. ಕಟ್ಟಬಹುದು. ಹಲೋ, ಈಗ ಮುಖ್ಯವಾಗಿ ಕೊನೆಯ ದಿನಾಂಕಗಳು. ಚಾಮರಾಜನಗರ ಜಿಲ್ಲೆ ಗುಂಡ್ಲಪೇಟೆ ತಾಲೂಕಿನಿಂದ. ತಮ್ಮ ಪ್ರಶ್ನೆ ಕೇಳಿ. 2020-21 ಬೆಳೆ ವಿಮೆ ಮಾಡಿಸಿದ್ರು, ಶೇಂಗಾ ಕಟ್ಟಿದ್ರೆ ಓಕೆ. ಇನ್ನೂ ಪರಿಹಾರ ಬಂದಿಲ್ಲ ಸರ್. ನೋಡಿ, ನಾನು ಅದೇ ಹೇಳ್ತೀನಿ, ಬೆಳೆ ವಿಮೆ ಲೆಕ್ಕಾಚಾರ ಇಳುವರಿ ಆಧಾರದ ಮೇಲೆ ಬರ್ತೇವೆ, ವೈಯಕ್ತಿಕವಾಗಿ ಬರೋದಿಲ್ಲ. ನೀವು ಬೆಳೆ ವಿಮೆ ಕಟ್ಟಿದ ತಕ್ಷಣನೇ ನಾವು ಪರಿಹಾರ ಬರಬೇಕು ಅನ್ನೋದು ಕಾನೂನಲ್ಲ. ನೀವು ಆ ಒಂದು ಗ್ರಾಮ ಪಂಚಾಯತಿನಲ್ಲಿ ಇಳುವರಿ ಲೆಕ್ಕಾಚಾರ ಮಾಡ್ತಾರೆ. ಆ ಗ್ರಾಮ ಪಂಚಾಯತಿ ಇಳುವರಿ ಆಧಾರದ ಮೇಲೆ ಮಾತ್ರ ಗ್ರಾಮ ಪಂಚಾಯತಿನಲ್ಲಿ ಒಂದು ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಈಗ ನೀವು ನೆಲಗಡಲೆ ಬೆಳೆದಿದ್ದೀರಾ ನಿಮ್ಮ ಹೋಬಳಿನಲ್ಲಿ ಅಂತ ಹೇಳಿ, ನಿಮ್ ಗ್ರಾಮ ಪಂಚಾಯತಿನಲ್ಲಿ ಒಂದು 4 ಬೆಳೆ ಕಟಾವು ಪ್ರಯೋಗ ಮಾಡ್ತಾರೆ. ಆ ಇಳುವರಿ ತಗೊಳ್ತಾರೆ, ಹಿಂದಿನ 5 ಸರಾಸರಿ ಇಳುವರಿ ನಮ್ಮ ಹತ್ರ ಇರುತ್ತೆ. ಆ ಸರಾಸರಿ ಇಳುವರಿ ಮತ್ತೆ ಈ ವರ್ಷದ ಇಳುವರಿನಲ್ಲಿ ಕಡಿಮೆ ಇದ್ದಾಗ, ಈ ವರ್ಷದ ಇಳುವರಿ ಕಡಿಮೆ ಇದ್ರೆ ಅಂತ ಸಂದರ್ಭದಲ್ಲಿ ಬೆಳೆ ವಿಮೆ ಬರುತ್ತೆ. ಇಲ್ಲದೆ ಇದ್ರೆ ಇಳುವರಿ ಈ ವರ್ಷದ ಇಳುವರಿ ಸರಾಸರಿ ಇಳುವರಿಗಿಂತ ಜಾಸ್ತಿ ಇದ್ರೆ ಬೆಳೆ ವಿಮೆ ಬರೋದಿಲ್ಲ. ಇದನ್ನ ರೈತರು ಗಮನಿಸ್ಕೊಳ್ಬೇಕು. ಶಿವರಾಜ್ ಅವರ ನಮ್ಮ ಈ ಫೋನಿನ ಅವಧಿ 2 ಇದೆ. ಮುಖ್ಯವಾಗಿ ಇನ್ನು ಕೂಡ ಒಂದು 10 ಸಮಯ ಇದೆ ಅಂತ ನಾವು ಹೇಳ್ಬೋದು ಈ ಬೆಳೆ ವಿಮೆ ಮಾಡಿಸೋದಕ್ಕೆ. ನಮ್ಮ ರೈತ ಬಾಂಧವರು ಇದ್ರ ಬಗ್ಗೆ ಎಲ್ಲಿ ಹೆಚ್ಚಿನ ಮಾಹಿತಿ ಪಡ್ಕೋಬಹುದು ಅಂತೀರಿ? ಈಗ ನಮ್ಮ ಈ ಒಂದು ನಮ್ಮ ರಾಜ್ಯದ ಎಲ್ಲಾ ರೈತರಿಗೆ ಈ ಮೂಲಕ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ರಾಜ್ಯದಲ್ಲಿ ಇದುವರೆಗೆ ನಾವು ಅಂಕಿಅಂಶಗಳನ್ನು ಗಮನಿಸಿದಾಗ ಸುಮಾರು 15 ನಮ್ಮ ರೈತರು ಬೆಳೆ ವಿಮೆ ಮಾಡಿಸ್ತಾ ಇದ್ರೆ, 3 ಹಂಗಾಮನ್ನು ಸೇರಿದ 12-15 ತನಕ ಆಗುತ್ತೆ. ಈ ಇದನ್ನ ಕನಿಷ್ಠ ನಾವು ಪ್ರತಿ ವರ್ಷ ಹೆಚ್ಚು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ, ಇಲಾಖೆ ಉದ್ದೇಶ. ಹೆಚ್ಚು ಹೆಚ್ಚು ರೈತರು ಈ ಬೆಳೆ ವಿಮೆಯಲ್ಲಿ ಪಾಲ್ಗೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅಂದ್ರೆ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ಗಮನಿಸ್ಕೊಳ್ಳೋ ಭೇಟಿ ಮಾಡಬಹುದು, ಅಥವಾ ಹತ್ತಿರದ ಬ್ಯಾಂಕ್ನಲ್ಲಿ ಹೋಗಿ ಬೆಳೆ ವಿಮೆ ಇದೆಯಾ ಅನ್ನೋದ್ರ ಬಗ್ಗೆ ಹತ್ತಿರ ಬ್ಯಾಂಕ್ನಲ್ಲಿ ಕೊಡಬಹುದು. ಇನ್ಶೂರೆನ್ಸ್ ಕಂಪನಿಯವರು ಕೂಡ ಅದಕ್ಕೆ ಸಾಕಷ್ಟು ಪ್ರಚಾರ ಮಾಡ್ತಾ ಇದ್ದಾರೆ, ಮತ್ತೆ ನಮ್ಮ ಇಲಾಖೆಯಿಂದ ಕೂಡ ಸಾಕಷ್ಟು ಪ್ರಚಾರಗಳಾಗ್ತಾ ಇದಾವೆ. ಅಂದ್ರೆ ಅಲ್ಲಿ ಎಲ್ಲ ವಿವರಗಳು ಸಿಗ್ತವೆ. ಖಂಡಿತ, ನಮ್ಮ ಕೃಷಿ ಇಲಾಖೆ ಯಾವುದೇ ಕಚೇರಿಗಳನ್ನ, ಹತ್ತಿರದ ಕಚೇರಿಗಳನ್ನ ರೈತರು ಭೇಟಿ ಮಾಡಿ ಹೆಚ್ಚಿನ ಮಾಹಿತಿಗಳನ್ನ ಪಡ್ಕೊಳ್ಳಿಕ್ ಅವಕಾಶ ಇದೆ. ತುಂಬಾ ಸಂತೋಷ ಶಿವರಾಜ್ ಅವರೇ ಮತ್ತೆ ಲಲಿತಾ ರೆಡ್ಡಿ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ರೈತ ಬಾಂಧವರಿಗೆ ಈ ಬೆಳೆ ವಿಮೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ನಮ್ಮ ರೈತ ಬಾಂಧವರು ಕೂಡ